ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯ ಪ್ರಗತಿಪರ ರೈತ ಮಹಿಳೆಯೊಬ್ಬರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಾವಯವ ಕೃಷಿಯಲ್ಲಿ ಸಮಗ್ರ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ. ಈಗ ಸಮಗ್ರ ಕೃಷಿ ಅಂತಂದ್ರೆ ಸಾಕಷ್ಟು ಔಷಧೀಯ ಗುಣ ಹೊಂದಿರತಕ್ಕಂತಹ ಸಸ್ಯಗಳನ್ನ ಬೆಳೀತಾ ಇದ್ದಾರೆ, ಹಣ್ಣು ಹಂಪಲುಗಳನ್ನ ಬೆಳೀತಾ ಇದ್ದಾರೆ, ಸಾವಯವ ಕೃಷಿಯಲ್ಲಿ ಈ ಒಂದು ಭತ್ತವನ್ನ ಬೆಳೀತಾ ಇದ್ದಾರೆ, ತೆಂಗನ್ನ ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವಸಂತಮ್ಮ ಅವರೇ. ನಮಸ್ಕಾರ ಸರ್. ವಸಂತಮ್ಮ ಅವರೇ, ಹೇಳಿ, ನಿಮ್ಮ ಕೃಷಿ ಬದುಕು ಯಾವ ರೀತಿ ಆರಂಭ ಆಯ್ತು? ಸರ್, ನನ್ನ ಕೃಷಿ ಬದುಕು ಆರಂಭ ಆಗಿದ್ದು ನನ್ನ ತಾಯಿಯಿಂದ. ನಮ್ಮ ತಾಯಿನ ನನಗೆ ಕಲಿಸಿದ್ದು, ತಾಯಿ ಗುರು ಅಂದ್ರೆ ತಪ್ಪಾಗ್ಲಾರ್ದು. ಮತ್ತು ತಾಯಿಯ ತಾಯಿ ಅಜ್ಜಿ, ಅಜ್ಜಿಯಿಂದಲೂ ಸ್ವಲ್ಪ ಅನುಭವ ಇತ್ತು. ಅದರಲ್ಲೂ ನಾಟಿ ಬೀಜಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ಮಾಡೋಂತ ಒಂದು ಕೃಷಿ ನಮ್ಮ ತಾಯಿಯವರು ನನಗೆ ಕಲಿಸಿಕೊಟ್ಟಿದ್ರು. ಈಗ ಬಾಲ್ಯದಲ್ಲಿ ಕೃಷಿ ಬಗ್ಗೆ ನಿಮಗೆ ಅನುಭವ ಇತ್ತ? ಇತ್ತು ಸರ್, ನನಗೆ. ನಮ್ಮ ತಾಯಿ ಜೊತೆಗೆ ನಾವು ನೋಡ್ತಾ ಇದ್ವಿ ಅದನ್ನ. ತರಕಾರಿ ಬೀಜ ಸಂಗ್ರಹಣೆ ಮಾಡೋದು, ಆಮೇಲೆ ಗಿಡಗಳು ಹಾಕೋದು, ತರಕಾರಿ ಹರಿಯೋದು, ಇದನ್ನೆಲ್ಲ ನೋಡ್ತಾ ಇದ್ವಿ ನಾವು ಮನೆ ಹತ್ರ ಕೈ ತೋಟಗಳು. ಹೌದು ಹೌದು ಹೌದು. ಈಗ ಬಾಲ್ಯದಲ್ಲಿ ನೀವು ವಿದ್ಯಾಭ್ಯಾಸ ಮಾಡಲಿಲ್ವಾ? ಮಾಡಿದ್ವಿ ಸರ್, ನಾವು SLC ಓದಿದ್ವಿ. SLC ಫೇಲ್ ಆಯ್ತು. 17 ವರ್ಷಕ್ಕೆ ಮದುವೆ ಮಾಡಿದ್ರು. ಗಂಡಸ ಮಾಡ್ಲಿಲ್ವಾ? ಮಾಡಿದ್ವಿ ಸರ್, ನಾವು SLC ಓದಿದ್ವಿ. SLC ಫೇಲ್ ಆಯ್ತು. 17 ವರ್ಷಕ್ಕೆ ಮದುವೆ ಮಾಡಿದ್ರು. ಗಂಡನ ಮನೆಗೆ ಬಂದ್ವಿ. ಗಂಡನ ಮನೆಯಲ್ಲಿ ಭತ್ತ ಕಬ್ಬು 12 ಎಕರೆ ಜಮೀನು ಇತ್ತು. ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಲೇಬರ್ಸ್ ಕರ್ಕೊಂಡು ಹೊಲಕ್ಕೆ ಕಳೆ ತೆಗ್ಸಕ್ಕೆ ಮತ್ತು ಕಬ್ಬು ಕಡಿಯೋದಕ್ಕೆ ಹೋಗ್ತಾ ಇದ್ವಿ. ನಮ್ಗೆ ಅಷ್ಟು ಅನುಭವ ಇರಲಿಲ್ಲ ಭತ್ತದ್ದು ಮತ್ತು ಕಬ್ಬಿಂದು ಅನುಭವ ಇರಲಿಲ್ಲ ಸರ್ ನಮ್ಗೆ. ಈಗ SLC ತನಕ ನೀವು ವಿದ್ಯಾಭ್ಯಾಸ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಇನ್ನೂ ಹೆಚ್ಚು ಓದ್ಬೇಕಂತ ಆಸಕ್ತಿ ಇರಲಿಲ್ಲ? ಆಸೆ ಇತ್ತು ಸರ್, ನನ್ನ ಟೀಚರ್ ಆಗ್ಬೇಕನ್ನ ತುಂಬಾ ಆಸೆ ಇತ್ತು. ನಮ್ ತಂದೆಯವರು ಇಲ್ಲ, ನೀನು ಮುಂದೆ ಹೋಗೋದು ಬೇಡ, ಮದುವೆ ಮಾಡ್ಬೇಕು, ಒಳ್ಳೆ ಸಂಬಂಧ ಸಿಕ್ಕಿದೆ ಅಂದು ಮದುವೆ ಮಾಡಿದ್ವಿ ಸರ್. ನನ್ನ ಆಸೆ ಅಲ್ಲಿಗೆ ಮೊಟ್ಕುಗೊಳಿಸಿದ್ರು. ಅಂದ್ರೆ ಇವತ್ತು ಏನನ್ಸುತ್ತೆ ನಿಮಗೆ, ವಿದ್ಯಾಭ್ಯಾಸ ಮಾಡಿಕೊಂಡು ಯಾವ್ದಾದ್ರು ಒಂದು ವೃತ್ತಿಗೆ ಹೋಗಿದ್ರೆ ಉತ್ತಮ ಇತ್ತು ಅಂತ? ಇಲ್ಲ ಸರ್, ಇಲ್ಲ ಸರ್, ಕೃಷಿಯಲ್ಲೇ ಏನಾದ್ರೂ ನಾವು ಸಾಧನೆ ಮಾಡ್ಕೊಂಡಿದ್ವಿ ಅಂತ? ಕೃಷಿಯಲ್ಲೇ ನನ್ನ ಸಾಧನೆ ಅಂದ್ರೆ ನನ್ನ ಸಾಕಷ್ಟು ಜನಗಳು ಪರಿಚಯ ಆಗಿದ್ದಾರೆ ಸರ್ ನನಗೆ. ಮತ್ತೆ ನನಗೆ ಒಳ್ಳೆ ಆಹಾರ ಜನಗಳಿಗೆ ಕೊಡೋದ್ರಿಂದ ಮತ್ತು ನಾನು ಆಹಾರ ಉಪಯೋಗಿಸೋದ್ರಿಂದ ಮತ್ತು ಕೃಷಿಯಲ್ಲಿ ಆ ಭೂಮಿ ತಾಯಿ ನೋಡಿದ್ರೆ ಖುಷಿ ಅನಿಸುತ್ತೆ. ಹಸುಗಳು, ಗಿಡಗಳು, ಮರಗಳು, ಅದೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಸರ್. ಕೃಷಿಯಲ್ಲೇ ನನಗೆ ಖುಷಿ ಕಂಡದ ಸರ್. ಎಷ್ಟು ಎಕರೆ ಜಮೀನು ಇದೆ ನಿಮಗೆ? ನಮ್ದು 12 ಎಕರೆ ಇದೆ ಸರ್. ಈಗ 12 ಎಕರೆ ಒಳಗಡೆ ಏನೇನು ಬೆಳೀತಾ ಇದ್ರ? ಮೊದಲ ಕಬ್ಬು ಭತ್ತ ಮಾಡ್ತಿದ್ರು ಸರ್. ಆಮೇಲೆ ನಮ್ಮ ಯಜಮಾನರದಾಗ ಒಂದು 4 ಎಕರೆ ಅಡಿಕೆ ಹಾಕ್ಸಿದ್ರು, ಸುತ್ತಲೂ ತೆಗ ಹಾಕ್ಸಿದ್ರು. ಈಗ ಎಲ್ಲ 12 ಎಕರೆ ಅಡಿಕೆ ಆಗಿದೆ ಸರ್ ನಮ್ದು. ಆಮೇಲೆ ಮನೆ ತಕ್ಕ ಬೇರೆ ಐತೆ ಸರ್ 1/2 ಎಕರೆ. ಅಲ್ಲಿ ತರಕಾರಿ ಮತ್ತು ಹಣ್ಣಿನ ಗಿಡಗಳು, ಔಷಧ ಸಸ್ಯಗಳು. ಹೊಲದಲ್ಲಿ ಮಾತ್ರ ಸುತ್ತು ಬೌಂಡ್ರಿ ತೆಂಗು ಮತ್ತು ಕೋಕೋ ಗಿಡಗಳು, ಒಳಗಡೆ ಅಡಿಕೆ, ಆಮೇಲೆ ಕಾಳುಮೆಣಸು, ಹಣ್ಣಿನ ಗಿಡಗಳು ಇದಾವೆ ಸರ್. ಈಗ ಕಾಳುಮೆಣಸು, ಕೋಕೋ ಇವೆಲ್ಲ ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳ್ತೀರಾ ನಿಮ್ ಭಾಗದಲ್ಲಿ? ಯಾಕಂತಂದ್ರೆ ಸಾಕಷ್ಟು ಈಗ ನೀರಿನ ಮೂಲ ಇದೆ ನಿಮಗೆ. ಹೌದು ಸರ್. ಚಾನಲ್ ನೀರು ಇದೆ, ಹೆಚ್ಚು ಹೆಚ್ಚು ಅಡಿಕೆನೂ ಸರಿ ಬೆಳೆಯಕ್ ಆಗಲ್ಲ ಅಂತ? ಹೌದು ಸರ್. ಸಮಗ್ರ ಕೃಷಿಯಾಗಿ ಕೋಕೋನು ಬೆಳಿಬಹುದು. ಅಂದ್ರೆ ಏನು ಅಂದ್ರೆ, ನಾವು ಕೋಕೋ ಹಾಕಿದ್ದು ಹಣಕ್ಕೆ ಹೋಗಿ ಹಾಕ್ಲಿಲ್ಲ, ನಮ್ಮ ಅಡಕೆ ಬೆಳೆಯನ್ನ ಇಲಿಗಳು ಮತ್ತು ಅಳಿಲಿಗಳು ತಿಂತ ಇದ್ವು. ಎಳೆಕಾಯಿನ ಪೊಪ್ಪಲ್ಲ ಸಿಪ್ಪ ಇದು ಮಾಡ್ತಿದ್ವು. ಹಂಗಾಗಿ ಯಾವ ತರ ಇದು ಮಾಡ್ಬೇಕು ಅಂದಾಗ ಒಬ್ಬ ವಿಜ್ಞಾನಿಗಳು ಹೇಳಿದ್ರು, ಇಲ್ಲ ಕೋಕೋ ಹಾಕ್ರಿ, ಸೈಡ್ ಕೋಕೋ ಹಾಕಿದ್ರೆ ಅವಕ್ಕೊಂದು ನೀವು ಆಹಾರ ಕೊಡ್ಬೇಕು, ಒಂದು ಕೊಟ್ಟು ಒಂದು ಪಡಿಬೇಕು ಅಂತ. ಹಂಗಾಗಿ ನಾವು ಇಲಿಗಳಿಗೆ ಅಳಿಲಿಗೋಸ್ಕರ ಕೋಕೋ ಹಾಕಿದ್ವಿ ಸರ್. ನಾವು ಉಪಯೋಗಿಸಿದ್ವಿ ಕೋಕೋನ. ಈ ಒಳ್ಳೆ ರೇಟು ಇದೆ ಸರ್ ಅದು ಮಾಡಿದ್ರೆ. ಈಗ ಸಾವಯವ ಕೃಷಿಯಲ್ಲೇ ಎಲ್ಲವನ್ನು ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಯಶಸ್ವಿಯಾಗಿ ಬೆಳಿಬಹುದು ಅಂತ ಸಾವಯವ ಕೃಷಿ? ಬೆಳಿಬಸವನ 2 ಎಕರೆ ಮಾತ್ರ ಜೀರೋ ಕಲ್ಟಿವೇಶನ್ ಮಾಡಿದೀವಿ ಅಡಿಕೆದು. ಅದನ್ನ ಇವತ್ತಿಗೂ ನಾವು ಹೊಲ ಹೊಡೆದಿಲ್ಲ ಸರ್. ಸಾವಯವ ಗೊಬ್ಬರಗಳನ್ನೇ ನಾವು ಹಾಕ್ತಾ ಇರೋದು. ಅದಕ್ಕೆ ಯಾಕನಸ್ತು ನಿಮಗೆ ಸಾವಯವ ಕೃಷಿ ಮಾಡ್ಬೇಕಂತ? ನಮ್ಮ ಯಜಮಾನ್ರ ಆತರ ಹೇಳಿದ್ ಸರ್, ಸಾವಯವ ಕೃಷಿ ಮಾಡಿದ್ರೆ ಒಳ್ಳೇದು. ಯಾವ್ದೇ ಕಾರಣಕ್ಕೂ ಹೊಲ ಭೂಮಿ ಉಳ್ಬೇಡ್ರಿ. ಅವರಿಗೆ ಭೂಮಿ ತಾಯಿ ಬಗ್ಗೆ ಬಹಳ ಅಗಾಧ ಪ್ರೀತಿ ಇತ್ತು ಸರ್ ಅವ್ರಿಗೆ. ಭೂಮಿ ಉಳ್ತಾ ಇದ್ರೆ ಎರೆಹುಳುಗಳು ಸಾಯ್ತವೆ, ಸಾವಿರಾರು ಕ್ರಿಮಿಕೀಟಗಳು ಸಾಯ್ತವೆ. ಅವನ್ನೆಲ್ಲ ಪಾಪ ನಾವು ಓದ್ಕೊಂತೇವೆ, ಬೇಡ ಜೀರೋ ಕಲ್ಟಿವೇಷನ್ ಮಾಡೋಣ ಅಂತ ಹೇಳಿದ್ರು. ಮೊದಲೆಲ್ಲ ಗೊತ್ತಿರಲಿಲ್ಲ ಸರ್ ಜೀವಾಮೃತ ಏನಂತ ಗೊತ್ತಿರಲಿಲ್ಲ. ನಮ್ಮ ಮನೆಗೆ ಒಂದು 10-12 ಹಸುಗಳು ಸಾಕಿದ್ವಿ. ಹಸುಗಳು ಗೋಮೂತ್ರ ತಂದು ಟ್ರ್ಯಾಕ್ಟರ್ಲೆ ಇರ್ಕೊಂಬಂದು ಎಲ್ಲ ಗಿಡಗಳಿಗೆಲ್ಲ ಹಾಕ್ಯಂತ ಹಾಕ್ಯಂತ ನೀರು ಬಿಟ್ಕಂತ ಗೋಮೂತ್ರ ಹಾಕ್ತಿದ್ರು ಸರ್. ಈಗಲೂ ಮಾಡ್ತೀರಾ ಜೀವಾಮೃತ? ಮಾಡ್ತೀನಿ, ನಾನು ಸಣ್ಣದಾಗ ಮಾಡ್ತೀನಿ ಸರ್. 1/2 ಎಕರೆ ಭತ್ತಕ್ಕೆ ಮಾಡ್ತೀನಿ ಸರ್, ಊಟಕ್ಕೆ. ಮನೆ ಮುಂದೆ ಭತ್ತ ಆಯ್ತು ಒಂದು 1/2 ಎಕರೆ. ಇನ್ನೊಂದು 1/2 ಎಕರೆಗೆ ಹಣ್ಣು, ತರಕಾರಿ, ಔಷಧಿ ಸಸ್ಯಗಳು ಮತ್ತು ಹೂವಿನ ಗಿಡಗಳು. ಅಡಿಕೆಯಲ್ಲಿ ನೀವು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಯಾವ್ದೇ ಕೊಡಲ್ಲ ಅಂತ ಹೇಳಿದ್ರೆ, ಅಂದ್ರೆ ಅಡಿಕೆಯಲ್ಲಿ ಇರತಕ್ಕಂತ ಕೃಷಿ ಜಮೀನು ಮಣ್ಣಿನ ಒಂದು ಬದಲಾವಣೆ ಯಾವ ರೀತಿ ಆಗಿದೆ ಇದನ್ನೇನಾದ್ರೂ ಗಮನಿಸಿದ್ರೆ? ಹೌದು ಸರ್, ಕೆಮಿಕಲ್ ಕೊಟ್ಟದ್ದು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಸರ್. ಭೂಮಿ ಏನೋ ನಾವು ಆರ್ಗ್ಯಾನಿಕ್ ಕೊಡ್ತಾವಲ್ಲ ಅದು ಸ್ವಲ್ಪ ಮೃದು ಆಗಿರುತ್ತೆ ಸರ್. ಆಮೇಲೆ ಕಳೆಗಳು ಬಹಳ ಆಗ್ತವೆ, ಈ ಮಳೆ ಜಾಸ್ತಿ ಹಿಡ್ಕಂದ್ರೆ ಕಳೆಗಳು ತುಂಬಾ ಕಳೆಗಳು. ಅವ ನನ್ನ ಮಗ 2ನೇ ಮಗ ಹೇಳ್ತಾನೆ, ಇಲ್ಲ ಅವಕ್ಕೆಲ್ಲ ರೌಂಡ್ ಅಪ್ ಹೊಡಿಬೇಕು ಅಂತ. ನನ್ನ ದೊಡ್ಡ ಮಗ ಇಲ್ಲ ರೌಂಡ್ ಅಪ್ ಹೊಡಿಬೇಡ, ಹುಲ್ ಕಟ್ ಮಾಡೋ ಮಿಷಿನ್ ಇರ್ತಾವಲ್ಲ ವೀಡರ್ ನಲ್ಲಿ ಅದ್ರಲ್ಲಿ ತೆಗಿಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಕೆಲವಾರು ಚರಂಡಿ ಆಮೇಲೆ ಕಾಲುವೆ ಬದನವರೆಗೆ ರೌಂಡ್ ಅಪ್ ಹೊಡಿತಾರೆ ಸರ್, ಬಿಡಲ್ಲ. ಅದ್ರಾಗ ರೌಂಡ್ ಅಪ್ ಹೊಡಿತಾರೆ. ನನಗೆ ರೌಂಡ್ ಅಪ್ ಇಷ್ಟ ಇಲ್ಲ ಅಂದ್ರೆ ಬದುಗಳ ಮೇಲೆ ಸಿಂಪಡಣೆ. ಹೌದು ಸರ್. ಅಲ್ಲೆಲ್ಲ ನೀವು ಅರಣ್ಯ ಸಸಿಗಳನ್ನ ಹಾಕ್ಯಬದಲ್ಲ ಹಾಕಿದೇವ್ ಸರ್, ನಾವು ತೇಗ ಹಾಕಿದೀವಿ, ಹಣ್ಣಿನ ಹಾಕಿದೀವಿ ಕ್ಯಾನ್ಸರ್, ಅರಣ್ಯ ಸಸಿಗಳು ಮನೆ ತಕ್ಕ ಹಾಕ್ಯನ್ ಸರ್, ಮುಕ್ಕಾಲು ಎಕರೆಯಲ್ಲಿ ಬಾರ್ಡರ್ ಅರಣ್ಯ ಸಸಿಗಳು ಹಾಕ್ಯನ್ ಸರ್ ನಾನು. ಈಗ ಮನೆ ಹತ್ರ ಈಗ ಭತ್ತವನ್ನ ಸಾವಯವದಲ್ಲೇ ಬೆಳೀತಾ ಇದೀವಿ. ಹೌದು ಸರ್. ಹೆಂಗೆ ಯಶಸ್ವಿಯಾಗಿ ಬೆಳೀತೀರ ಸರ್? ನಾನು 20 ವರ್ಷ ಆತದು ಮನೆ ಮುಂದೆ ಬೆಳೆ ಕಚ್ಚದನ್ನ. ಮೊದಲೆಲ್ಲ 8 ಚೀಲ 6 ಚೀಲ ಬರ್ತಾ ಇದ್ದು ಸರ್, ಹೋದ್ನೇ ವರ್ಷನೂ 12 ಚೀಲ ಬಂದು, ಈ ಸರಿ 14 ಚೀಲ ಬಂದವ ಸರ್. ತುಂಬಾ ಚೆನ್ನಾಗಿರುತ್ತೆ ಸರ್. ನಾವ್ ಏನ್ ಮಾಡ್ತೇವೆ ಸರ್, ಫಸ್ಟ್ ಭತ್ತ ಕೊಯ್ದ ತಕ್ಷಣ ಕಾಡ್ ಮೆಂತೆ ಅಂತಿರ್ತಲ್ಲ ಅದನ್ನ ಹಾಕಿ ಎಲ್ಲ ತುಂಬಾ ಇಷ್ಟ ಹತ್ರ ಬರಂಗ್ ಬೆಳೆದು ಆಮೇಲೆ ಹಂಗ ಮುರೇ ಹೊಡೆದು ಸರ್. ಅದನ್ನ ಹಸಿರೆಲೆ ಗೊಬ್ಬರ ಮಾಡಿ. ಹೌದು, ಹಸಿರೆಲೆ ಗೊಬ್ಬರ ಆ ತರ ಮಾಡಿ, ಡಯಂಚ ಆತರ ಮಾಡಿ ಅದನ್ನ ರೊಳ್ಳೆ ಹೊಡೆದು ಸರ್. ಅದನ್ನ ಈ ಸರಿ ಏನ್ ಮಾಡಿದ್ರೆ ಆತರ ಮಾಡಕ್ಕಾಗ್ಲಿಲ್ಲ. ಜೀವಾಮೃತ ಮತ್ತೆ ಗೋಕುಲಾಮೃತ ಅದನ್ನೇ ಕೊಟ್ಟು ಸಗಣಿ ಗೊಬ್ಬರ ಎಲ್ಲ ಹಾಕ್ತೇವೆ ಸರ್. ನಾವು ಈಗ ನಿಮ್ಮ ಭಾಗದಲ್ಲಿ ನಾವು ನೋಡಿದೀವಿ, ಈಗ ಚಾನಲ್ ನೀರು ಬಂದಿದೆ ನಿಮಗೆ, ಸಾಕಷ್ಟು ಭತ್ತವನ್ನ ಬೆಳೀತಾ ಇದ್ದಾರೆ ನಿಮ್ಮ ದಾವಣಗೆರೆ ತಾಲೂಕು. ಅಂದ್ರೆ ಒಬ್ಬರ ರೈತರಿಗಿನ್ನ ಒಬ್ಬರ ರೈತರು ಕಾಂಪಿಟೇಷನ್ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಕ್ರಿಮಿನಾಶಕಗಳನ್ನ ಸಿಂಪರಣೆ ಮಾಡಿ ಬೆಳೀತಾ ಇದ್ದಾರೆ. ಇವತ್ತು ನಾವು ಔಷಧಿ ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ಭತ್ತನೇ ಬೆಳೆಯಕ್ಕಾಗಲ್ಲ ಅನ್ನುವಂತ ಸ್ಥಿತಿ ಬಂದ್ಬಿಟ್ಟಿದೆಯಲ್ವಾ. ಅಂತದ್ರಲ್ಲೂ ನೀವು ಯಾವುದೇ ರೀತಿಯಾದಂತ ಗೊಬ್ಬರ ಮತ್ತು ಔಷಧಿಗಳನ್ನ ಸಿಂಪರಣೆ ಮಾಡದೆ ನಿಮ್ಮ ಸಾವಯವ ಕೃಷಿಯಲ್ಲಿ ಹೇಗೆ ಬೆಳೆಯಕ್ ಸಾಧ್ಯ ಆಯ್ತು ಸರ್? ಬೆಳಿಬಹುದು ಸರ್. ಫಸ್ಟ್ ನನ್ನ ಮಗ ಇಲ್ಲ ನಾ ಇದನ್ನಾಗ್ತಾನಮ್ಮ ಕಳೆನಾಶಕ ಆಗ್ತಾನೆ ಅಂತ ಹೇಳಿ ಆತರ ಹಾಕನು. ಆಮೇಲೆ ಇತ್ತೀಚೆಗೆ ಹೇಳಿದೆ ನಾನು, ನೀವು ಆತರ ಹಾಕ್ಬಿಡಪ್ಪ ಗೊತ್ತಾಗ್ಬಿಡ್ತು ನಿಮಗೆ, ಯಾಕಂದ್ರೆ ಊಟ ಮಾಡೋದು ಅಕ್ಕಿದಾಗ ಗೊತ್ತಾಗ್ಬಿಡ್ತು ಸರ್. ಅದು ಸ್ವಲ್ಪ ದಪ್ಪ ಹಾರ್ಡ್ ಇರ್ತದೆ, ಆ ಟೇಸ್ಟು ಬರಲ್ಲ. ಈ ಸರಿ ಸರ್ ಏನೇನು ಹಾಕಿಲ್ಲ ಸರ್ ಅವನು. ನಾವೇನು ಅಂದ್ರೆ ಬೇವಿನಿಂಡಿ ಸ್ವಲ್ಪ ಹಾಕಿದೀವಿ, ಹುಳ ಕಡಿಬಾರದು ಬೇರ ಅಂತ ಒಂದು ಬೇವಿನಿಂಡಿ ತಳಕ್ ಹಾಕಿದ್ದಾರೆ. ಈ ಜೀವಾಮೃತಲ್ಲ ಈ ಸರಿ ಪ್ಯೂರ್ ಮಾಡಿದಾರೆ ಅಂದ್ರೆ ಈ ಸರಿ ಸರ್ ನಮ್ದು ಮಾಡಿರೋದು. ಏನು ಯಾವುದು ಹಾಕದಂಗೆ ಬೇವಿನಿಂಡಿ ಸಹ ಹಾಕಿಲ್ಲ ಸರ್ ಈ ಸರಿ. ಜೀವಾಮೃತ ಮತ್ತು ಗೋಕೃಪಾಮೃತ ಅಷ್ಟೇ ಸರ್ ಹಾಕಿರೋದು. ಈಗ ಏನಾದ್ರೂ ಭತ್ತಕ್ಕ ರೋಗ ಬಂತಂತಂದ್ರೆ ಏನ್ ಮಾಡಿ? ರೋಗನೇ ಬರಲ್ಲ ಸರ್ ಅದಕ್ಕೆ, ರೋಗನೇ ಬರಕ್ ಸಾಧ್ಯವಿಲ್ಲ. ಅಕ್ಕಪಕ್ಕ ರೋಗದ ನಮ್ದು ರೋಗ ಬಂದಲ್ಲ ಸರ್. ಈಗ ಗಾಳಿ ಮುಖಾಂತರದ್ದು ಸ್ವಲ್ಪ ಎಲೆ ಕೆಂಪಾದ್ರೆ ಬೇವಿನ ಎಣ್ಣೆನೆ ಸ್ಪ್ರೇ ಮಾಡಿದ್ರೆ ಸಾಕ್ ಸರ್. ಹೌದು ಸರ್. ಏನ್ ಅನ್ಸುತ್ತೆ ನಿಮ್ಗೆ ಸಾವಯವದಲ್ಲೇ ಭತ್ತವನ್ನ ಬೆಳೆದು ಅಕ್ಕಿಯನ್ನೇ ನೀವು ಪ್ರತಿನಿಧಿ ನೆಂಟ ಮನೆಗೆ ಹೋದಾಗ ಊಟ ಮಾಡಕ್ಕಾಗಲ್ಲ ಸರ್ ಅಕ್ಕಿನ. ನಮ್ದೇ ಆದ್ರೆ ನಾವು ಅದ್ರ ಸ್ವಲ್ಪ ಪಾಲಿಶ್ ಹೆಚ್ಚಿಗೆ ಮಾಡ್ಸಲ್ಲ ಸರ್ ನಾವು. ಆ ತರ ಇದು ಚೆನ್ನಾಗಿರುತ್ತೆ ಸರ್ ಊಟ, ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅನ್ನ. ನಮ್ದು ಆಗಿ ಉಳಿದವ್ ನಾವು ಅಂದ್ರೆ ಹೆಚ್ಚಿಗೆ ಬಳಸಲ್ಲ, ಜಾಸ್ತಿ ರಾಗಿ ಜೋಳನ ಉಪಯೋಗಿಸೋದು ನಾವು. ಬೇರೆಯವ್ರು ತಗೊಂಡು ಹೋಗ್ತಾರೆ ಸರ್, ನಮಗೆ ಆಗಿ ಉಳಿದವ್ ಅವ್ರಿಗೆ ಕೊಡ್ತೀವಿ ನಾವು. ಅಷ್ಟೊಂದು ಅನ್ನ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಈಗೆಲ್ಲ ಒಂದು ದಿನ ಮಾಡಿದಂತ ಅನ್ನ ಬೆಳಿಗ್ಗೆ ತನಕ ಇಟ್ಟರು ಏನು ಹಾಳಾಗಲ್ಲ? ಎರಡು ಸಿಟ್ರು ಹಾಳಾಗಲ್ಲ ಸರ್, ಅದು ತಂಗ್ಳು ಅಂತ ಅನ್ಬೋದು ಅಷ್ಟೇ. ಏನು ಕಡಲೆ ಇಟ್ಟರೆ ಚೆನ್ನಾಗಿರುತ್ತೆ? ಏನು ಫ್ರಿಜ್ನಾಗ ಇಡಬೇಕು? ಫ್ರಿಜ್ನಾಗ ಇಡಬಾರ್ದು ಸರ್ ಅನ್ನ. ಯಾವ ಕಾರಣಕ್ಕೂ ಫ್ರಿಜ್ನಾಗ ಇಡಬಲ್ಲ, ಇಡಲೇಬಾರ್ದು ಅನ್ನ. ಕಡಲೆ ಇಡಬೇಕು ಸರ್, ಕಡೆಗೆ ಇಟ್ಟರೆ ಏನಾಗಲ್ಲ ಸರ್ ಅದು. ಅಷ್ಟು ಗುಣಮಟ್ಟ ಇರುತ್ತೆ. ಹೌದು. ಈಗ ಸಾಕಷ್ಟು ಬೇಡಿಕೆ ಇದೆಯಲ್ವಾ ಅಕ್ಕಿಗೆ? ಹೌದು ಸರ್, ಬೇಡಿಕೆ ಇದೆ ಸರ್. ನಮ್ಮ ಕೈಲಿ ಪೂರೈಸಕ್ಕೆ ಆಗಲ್ಲ, ನಮಗೆ ಆಗಿ ಉಳಿದ ಅಷ್ಟೇ ಕೊಡ್ತೀವಿ. ಮೊನ್ನೆ ಚಿಕ್ಕಬಳ್ಳಾಪುರಕ್ಕೆ 1 ಕ್ವಿಂಟಲ್ ಕಳಿಸಿದ್ವಿ, ದಾವಣಗೆರೆಗೆ 1 ಕ್ವಿಂಟಲ್ ಕೊಟ್ವಿ, ಬೇರೆಲ್ಲಿ ಕಳಿಸಿದ್ವಿ ಸರ್. 80 ರೂಪಾಯಿ ಕೆಜಿಂಗೆ 8,000 ರೂಪಾಯಿ 1 ಕ್ವಿಂಟಲ್ ಕೊಟ್ಟಿ ಸರ್. ಅಂದ್ರೆ ಸಾಕಷ್ಟು ಕಷ್ಟಪಟ್ಟು ಮಾಡಿದೀವಿ. ಆಮೇಲೆ ಸರಿ ತರಕಾರಿನ ಜಾಸ್ತಿ ಮಾಡ್ಬೇಕು ಅನ್ನೋ ಒಂದು ಆಸೆ ಸರ್. ಈ ಕೆಮಿಕಲ್ ಹಾಕಿದ್ದು ತಿನ್ನಕ್ಕಾಗಲ್ಲ. ನಾನು ಅಲ್ಪ ಸ್ವಲ್ಪ ತರಕಾರಿ ಮಾಡಿದೆ, ಈಗ ಫುಲ್ ತರಕಾರಿನ ಹಾಕ್ಬೇಕು, ಆ ಬೀಜಗಳು ಉಳಿಸ್ಬೇಕು ಅಂತ. ನಾಟಿ ಬೀಜಗಳು ನಮ್ಮ ಅಜ್ಜಿ ಕಾಲದಲ್ಲ ಬಂದ್ರವ, ಉಳಿಸಿ ಬೆಳೆಸಿ 4 ಜನಕ್ಕೂ ಬೆಳೆಯಕ್ ಕೊಡ್ಬೇಕು ಅನ್ನೋ ಆಸೆ ಸರ್ ನನಗೆ. ಅದ್ರ ಬಗ್ಗೆ ನಾನು ಜಾಸ್ತಿ ಒತ್ತು ಕೊಡ್ತಾಯಿದ್ದೀನಿ. ಒಂದು ಕಡೆ ಭತ್ತ, ನಾನು ಇನ್ನೊಂದು ಕಡೆ ನಾನು ಬಿಟ್ಟದ ನಾನು ಮನೆ ಕಡೆಗೆ, ಅದರಲ್ಲಿ ನಾನು ತರಕಾರಿ ಸರ್, ಹಣ್ಣಿನ ಗಿಡಗಳು ಅದಾವೆ, ಎಲ್ಲ ತರ ವೆರೈಟಿ ಹಣ್ಣಿನ ಗಿಡಗಳು ಅದಾವೆ. ಈ ತರಕಾರಿ ಜಾಸ್ತಿ ಅದಕ್ಕೆ ನಾನು ಒತ್ತು ಕೊಡ್ಬೇಕು ಅಂತ. ಅಂದ್ರೆ ಕೊಳ್ಳದಂಗೆ ಮಾಡ್ಬೇಕು ಅನ್ನೋ ಆಸೆ ಸರ್ ನನಗೆ. ಈಗ ದೇಶೀಯ ತಳಿಯ ಒಂದು ತರಕಾರಿ ಬೀಜಗಳನ್ನೇ ನಾವು ಹಾಕ್ಬೇಕು, ಬೆಳಿಬೇಕು, ಅವನ್ನೇ ನಾವು ತಿನ್ಬೇಕು, ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತ ಹೇಳಿದ್ರೆ ಬೀಜ ಸಿಗಬೇಕಲ್ಲ? ಅವೆಲ್ಲ ಸಿಗ್ತಾವ ಸರ್, ನಾವೇ ಕಾಪಾಡ್ಕೊಂತ ಬಂದೀವಿ. ನಮ್ಮ ತಾಯಿಯರ್ ಕಾಪಾಡಿದ ನಾವು ಕಾಪಾಡಿದೀವಿ. ಯಾವ ಬೀಜ ಕಾಪಾಡಿದ್ರೆ ನೀವು? ಸೊಪ್ಪಿನ ವೆರೈಟಿಲಿ ಒಂದು 8-10 ವೆರೈಟಿ ಇದೆ ಸರ್ ನನ್ನ ಹತ್ರ. ಬಸಳೆ 2 ವೆರೈಟಿ, ಚಕ್ಕೋತ ಅರಿವೆ ಸೊಪ್ಪಿನಲ್ಲಿ 3 ವೆರೈಟಿ, ಕೆಂಪು ಅರಿವೆ, ಬಿಳಿ ಅರಿವೆ, ಚಿಲ್ಕರಿವೆ, ಆಮೇಲೆ ಗೋಣೆ ಸೊಪ್ಪು, ಪಾಲಕ್, ತಿನ್ನು ಸಬ್ಬಸ್ಗಿ, ಕೊತ್ತಂಬರಿ, ಇನ್ನು ಹಲವಾರು ವೆರೈಟಿ ಅದಾವ ಸರ್. ಆ ತಾನೇ ತಾನಾಗಿ ಹುಡ್ತಾವಲ್ ಸರ್, ಅವು ಗೊರ್ಜಿ ಕಿರ್ಕ್ಸಾಲಿ ತಾನೇ ಬೆಳಿತಾವ ಸರ್. ಅವು ಈಗ ಏನನ್ಸುತ್ತೆ ನಿಮಗೆ, ಈಗ ದೇಶೀಯ ತಳಿಯ ಸೊಪ್ಪನ್ನೇ ಬೆಳ್ಕೊಂಡು ನೀವು ತಿಂತಾ ಇದ್ರಿ ಸರ್? ನಾವು ಆ ಸೊಪ್ಪು ನೀವು ತಂದು ನೋಡ್ರಿ, ತಂದಿಟ್ಟು ತಿರುಸ ನೋಡ್ರಿ, ಆ ಸೊಪ್ಪಿನ ಗುಣ ನೋಡ್ರಿ ಹೆಂಗಿರುತ್ತೆ. ಅದ ಈ ಸೊಪ್ಪು ನೋಡ್ರಿ, ವಾರ ಗಂಟೆ ಇರುತ್ತೆ ಸರ್ ಈ ಸೊಪ್ಪು. ಬರೇ ಒದ್ದೆ ಬಟ್ಟೆ ಸುತ್ತಿಟ್ರೆ ಚೆನ್ನಾಗಿರುತ್ತೆ ಸರ್ ದೇಸಿ ಬೀಜದ್ದು. ಆಮೇಲೆ ನಾವು ಬೆಳೆ ರೀತಿನೂ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತ ಚೆನ್ನಾಗಿರುತ್ತೆ ಸರ್. ಅದು ವರ್ಷದ ಎಲ್ಲ ಕಾಲದಲ್ಲೂ ಬೆಳ್ಕೊಳ್ತೀರಾ ಸೊಪ್ಪು? ಬೆಳಿಬಹುದು ತಾನೇ, ಒಂದ್ಸರಿ ಹಾಕಿ ಸಾಕ್ತಾರ. ನಾವು ಬೇಡ ಅಂದ್ರೆ ಅದೇ ಬೆಳೀತಾ ಇತ್ತು ಸರ್. ಈಗ ನಮ್ಮಲ್ಲಿ ಅದೇ ನಾವು ಹಾಕಿಲ್ಲ ಸರ್ ಈ ಸರಿ, ತಾನೇ ತಾನೇ ಬೆಳೀತಾ ಇತ್ತು ಸರ್ ಅದು ಸೊಪ್ಪು. ಅಂದ್ರೆ ಅಲ್ಲಿ ಬೀಜ ಇರಂತ ಹುಟ್ಟಿ ಅವೇ ಬೆಳೀತಾರೆ ಸರ್. ಅದು ಬೇರೆ ರೈತರಿಗೆ ಏನಾದ್ರೂ ಈಗ ನಾವು ಆ ತರ ಸೊಪ್ಪು ಬೆಳಗಬೇಕು, ಮನೆ ಹತ್ರ ಕೈತೋಟ ಮಾಡ್ಕೊಳ್ಬೇಕು, ದೇಶೀಯ ತಳಿಯ ನಮ್ಮ ಬೀಜಗಳನ್ನೇ ಹಾಕಬೇಕು ಅಂತಂದ್ರೆ ಈಗ ಬೀಜ ಏನಾದ್ರೂ ಅವರಿಗೆ ಕೊಡಂತ ಕೊಡ್ತಿದ್ದೀನಿ ಸರ್? ನಾನು ರಾಜ್ಯ ಮಾಡ್ತೀನಿ ಸರ್. ಮೊದಲೆಲ್ಲ ಹಾಗೆ ಕೊಡ್ತಾ ಇದ್ದೆ, ಅದಕ್ಕೆ ಬೆಲೆ ಇಲ್ಲ ಸರ್. ಹಾಗೆ ಕೊಟ್ರೆ ಅವ್ರು ಸರಿ ಬೆಳೆದಿಲ್ಲ ಹುಟ್ಟಲಿಲ್ಲ ಅಂತ ಹೇಳ್ತಾರೆ. ಈಗ ನನಗೆ ಮೊನ್ನೆ ರಾಜ್ಯ ಮಟ್ಟದಲ್ಲಿ ದಾವಣಗೆರೆಯಲ್ಲಿ ಆಯ್ತು, ತರಳಬಾಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಅಲ್ಲಿ ನಾನು ಬೀಜಗಳು ಮತ್ತು ಹಣ್ಣಿನ ಗಿಡಗಳು ಹಣ್ಣುಗಳು ಇವೆಲ್ಲ ಮಾರಿದ, ಮೊಮ್ಮಕ್ಳು ಕರ್ಕೊಂಡು ಮಾರಿದೆ ಸರ್. ತುಂಬಾ ಜನ ಪರಿಚಯ ಆದ್ರು, ಫೋನ್ ನಂಬರ್ ಎಲ್ಲ ಇಸ್ಕೊಂಡ್ರು. ಅವ್ರಿಗೆ ಬೀಜದ ಬೇಡಿಕೆ ಬಹಳ ಇಟ್ಟಿದ್ದಾರೆ. ಈಗ ಹಂಗಾಗಿ ಯಾರಿಗೆ ಕೊಡಬಾರ್ದು ಅನ್ನೋ ಒಂದು ಮಟ್ಟ, ಅದನ್ನ ದುಡ್ಡೇ ಕೊಡ್ಬೇಕು ಅಂತ. ಈಗ ಹಂಗಾರು ಬೆಲೆ ಇರ್ತದೆ, ಗಿಡನೇ ಕೊಟ್ಟಿ ಸರ್, ಅದೆಷ್ಟ ಆ ದೇವ್ರ ಹುಂಡಿಗಾರ ಹಾಕಿರಿ ದುಡ್ಡು, ಅದೆಷ್ಟು ಬೇಕಷ್ಟು ಅಂತ ಹೇಳ್ಬೇಕು ಅನ್ನೋ ಆಸೆ ಸರ್ ನನಗೆ. ಯಾಕಂದ್ರೆ ಯಾವುದು ನಾವು ಫ್ರೀ ಕೊಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಸರ್ ಅದು, ಅಂತ ನನ್ನ ಅನಿಸಿಕೆ. ಹಣ್ಣಿನ ಗಿಡಗಳು ಅಂತಂದ್ರೆ ಯಾವ ಗಿಡ ಕೊಟ್ರಿ ಅಲ್ಲ ಸರ್? ಲಕ್ಷ್ಮಣ, ರಾಮಫಲ, ಲಕ್ಷ್ಮಣ ಫಲ, ನಿಂಬೆವು, ಕಿತ್ಲೆವು, ಅಂದ್ರೆ ಸಣ್ಣದ ನಿಂಬೆ ತರ ಕಿತ್ಲೆ ಬರುತ್ತೆ ಸರ್, ಜ್ಯೂಸ್ ಬರುತ್ತೆ. ಆಮೇಲೆ ವಿಳ್ಳೆದೆಲೆ, ಇಪ್ಲಿ, ಈ ತರ ಸರ್ ಎಲ್ಲ ತರ ಗಿಡಗಳು, ಔಷಧಿ ಸಸಿಗಳು, ಇವನ್ನ ಕೊಟ್ಟೆ ಸರ್ ನಾನು. ಕೆಲವರು ಜನ ಫ್ರೀ ಕೊಟ್ಟೆ, ಕೆಲವರು ಜನಕ್ಕೆ ಅರ್ಧ ರೇಟ್ ದುಡ್ಡು ಕೊಟ್ಟೆ. ಪಪ್ಪಾಯ ಜಾಸ್ತಿ ಆಗುತ್ತೆ ಸರ್ ನಮಗೆ, ಮನೆಗೆ ಆಗಿ ಉಳಿತು ಸರ್. ಮಾವಿನ ಹಣ್ಣಿನ ಸುಗ್ಗಿಯಾಗ ಒಂದು 8-10 ವೆರೈಟಿ ಮಾವು ಇದೆ ಸರ್, ನಮಗೆ ಆಗಿ ಉಳಿತು ಸರ್. ನಾವು ಸಂಬಂಧಿಕರಿಗೆ ಕೊಡ್ತೀವಿ, ಮನೆಗೆ ಬಂದವರಿಗೆಲ್ಲ ಕೊಡ್ತೀವಿ. ನೇರಳೆಣ್ಣೆ 2 ವೆರೈಟಿ ನೇರಳೆ ಐತಿ, ಆಮೇಲೆ ಬಾರೆಹಣ್ಣು 3 ವೆರೈಟಿ ಬಾರೆ ಐತಿ ಸರ್ ಅದು. ಆಮೇಲೆ ಸಪೋಟ ಇದೆ, ಸೇಬು ಇದೆ ಸರ್ ಬಿಟ್ಟಿಲ್ಲ ಅದು. ಆಮೇಲೆ ಹೆರಳೆಕಾಯಿ ಐತಿ, ನಿಂಬೆ 3 ವೆರೈಟಿ ಐತಿ ಸರ್, ಅಮ್ಟೆದೈತಿ, ಎಲ್ಲ ಮಾರಾಟ ಮಾಡ್ಬೇಕು ಅಂತ ಮಾಡಿದ್ ಸರ್. ನನ್ನ ಮಗ ಬೈದು ಹಂಗ ಎಲ್ಲರಿಗೂ ಫ್ರೀ ಕೊಟ್ಟ, ಬೇಡ ನೀನು ಮಾಡಬೇಡ, ನಿನಗೆ ಕೆಲಸ ವಜೆ ಆಗ್ತದೆ, ನಾನು ಮೌಲ್ಯವರ್ಧನೆ ಮಾಡಬೇಕು ಅಂತ ಕಂಚಿಕಾಯಿ ಬಾಳ ಇದ್ದು ನಿಂಬೆ ಹಣ್ಣು ಬಾಳದ್ದು ಅಂತ ಆ ಥರ ಮಾಡೋಕ್ಕೋದೆ. ಬೇಡ ಅಂತ ಬಿಡಿಸಿದ್ರು, ಬೇಕಾದ ಜನಗಳಿಗೆ ಫ್ರೀ ಕೊಡ್ತೀನಿ ನಾನು, ನಮ್ಮ ಸಂಬಂಧಿಕರಿಗೆ ಬೇಕಾದ್ರಿಗೆ ಕೊಡ್ತೀನಿ ಸರ್, ಮಾಡ್ತೀನಿ, ಉಪ್ಪಿನಕಾಯಿನೂ ಮಾಡ್ತೀನಿ. ಆಮೇಲೆ ತರಕಾರಿ ಬೇರೆ ಬೇರೆ ವೆರೈಟಿ ತಂದೀನಿ ಸರ್ ನಾನು. ಕೇರಳದಿಂದ ಬೀಜ ತರಿಸಿದ್ದೆ, ಲವಂಗ್ ಬೀನ್ಸ್ ಅಂತ, ಲವಂಗ್ ಬೀನ್ಸ್ ಅಂತ, ಅದು ಲವಂಗ ಥರನೇ ಕಾಯಿ ಇರ್ತದೆ ಇಷ್ಟದ, ಮುಂದೆ ಲವಂಗ ಥರನೇ ಮೊಗ್ಗದು ಸರ್, ಅದಕ್ಕೆ ಬಳ್ಳಿ ಥರ ಸರ್, ಅದು ಯಾರಾದರೂ ಬೆಳ್ಕೋಬೋದು, ಎಲ್ಲ ವಾತಾವರಣಕ್ಕೂ ಬೆಳೆಯುತ್ತೆ, ಚೆನ್ನಾಗಿ ಬಿಡುತ್ತೆ ಸರ್. ಒಂದು 2 ಬಳ್ಳಿ ಹಾಕಿದ್ರೆ ಮನೆಗೆ ಕಾಯಿ ಆಗುತ್ತೆ ಸರ್, ಬೀಜನೂ ಒಂದು 1 ಕೆ ಜಿ ಬೀಜನೂ ಸಿಗುತ್ತೆ ಸರ್. ಈಗ ತರಕಾರಿ ಬೇಕು ಅಂತಂದ್ರೆ, ಈಗ ಪ್ರತಿನಿತ್ಯ ಟೊಮೆಟೊ ಬೇಕಾಗುತ್ತೆ, ಮೆಣಸಿನಕಾಯಿ ಬೇಕಾಗುತ್ತೆ, ಬದನೆಕಾಯಿ, ಹೀರೆಕಾಯಿ, ಹಗಲಕಾಯಿ, ಪ್ರತಿಯೊಂದು ಬೆಳ್ಕೊಳ್ತೀರಾ ನೀವು? ಸಾವಯವ ಬದನೆ ಯಾವಾಗ್ಲೂ ಬದನೆ ಸಿಗುತ್ತೆ, ತುಪ್ಪೇರಿ ಸಿಗುತ್ತೆ ಸರ್, ಸೋರೆಕಾಯಿ ಸಿಗುತ್ತೆ, ಸೊಪ್ಪು ಸಿಗುತ್ತೆ, ಆಮೇಲೆ ವಿಂಗಡಿ ಬೀನ್ಸ್ ಅಂತ ಅದು ಬೇರೆ ಸಿಗುತ್ತೆ, ಮೀಟ್ರಲ್ ಸಂದಿ ಅದು 2 ವೆರೈಟಿ ಇತ್ತು, ಅದು ಸಿಗುತ್ತೆ ಸರ್. ಈಗ ಸ್ವಲ್ಪ ಕಡಿಮೆ ಆಗಿದೆ, ಚಳಿಗಾಲ ಕಡಿಮೆ ಆಗಿದೆ, ಈಗ ಮತ್ತೆ ಹಾಕಿದ್ದೀನಿ ಸರ್. ಬದನೆ ಮತ್ತು ಸೊಪ್ಪು ನಿರಂತರ ನುಗ್ಗೆ ಸಿಗುತ್ತಾರೆ, ಬಸಳೆ ಸೊಪ್ಪು ನಿರಂತರ ಸಿಗ್ತಾವೆ ಸರ್, ಯಾವಾಗ್ಲೂ ತಾನೇ ತಾನೇ ಬೆಳೀತು ಸಹ. ಏನನ್ಸುತ್ತೆ ನಿಮ್ಗೆ, ಪ್ರತಿಯೊಂದು ಬೆಳ್ಕೊಂಡು ನೀವೇ ಸ್ವತಃ ಸಾವಯವದಲ್ಲೇ ಒಳ್ಳೆಯ ಗುಣಮಟ್ಟದ ಖುಷಿ ಅನಿಸುತ್ತೆ? 4 ಜನಕ್ಕೆ ಬೀಜ ಹಂಚ್ಬೇಕು, 4 ಜನಕ್ಕೆ ಹೇಳ್ಬೇಕು, ನೀವು ಆ ಥರ ಬೆಳ್ಕೊಂಡು ತಿನ್ರಿ, ಆರೋಗ್ಯ ಕಾಪಾಡ್ರಿ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ ನನಗೆ. ಬೇರೆ ಎಲ್ಲ ಕಡೆಗೆ ಓಡಾಡ್ತೇನೆ ಸರ್ ನಾನು, ಬೀಜಗಳೆಲ್ಲ ಕೊಡ್ತೀನಿ, ಬೆಂಗಳೂರಿಗೆಲ್ಲ ಬೀಜ ಕೊಟ್ಟಿದ್ದೀನಿ, ಬಿಜಾಪುರದ ಕೊಟ್ಟಿದ್ದೀನಿ, ಬೆಳ್ಕೊಳ್ರಿ ಅಂತ, ಖುಷಿ ಅನಿಸುತ್ತೆ. ಈಗ ನಿಮ್ಮನ್ನು ನೋಡಿ ನಿಮ್ಮ ಗ್ರಾಮದಲ್ಲಿ ಬೇರೆ ರೈತ ಮಹಿಳೆಯರು ಏನಾದರೂ ನಿಮ್ಮ ಒಂದು ಕೃಷಿ ಪದ್ಧತಿಯನ್ನು ಅವರು ಅನುಸರಿಸಿಕೊಂಡಿದ್ದಾರೆ? ಅನುಸರಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಅವ್ರು ಸಣ್ಣ ಪ್ರಮಾಣದಲ್ಲಿ ಕೆಲವರು ಜನ ಮಾಡ್ತಾರೆ, ಆದರೆ ಈ ಥರ ನಮ್ಮ ಥರ ಮಾಡಿಲ್ಲ. ಜೇನು ಪೆಟ್ಟಿಗೆನೂ ಸಾಕಿದ್ದೀನಿ. ಯಾಕನಿಸ್ತು ಜೇನು ಸಾಕಾಣಿಕೆಯನ್ನು ಮಾಡ್ಬೇಕಂತ? ಯಾಕನಿಸ್ತಂದ್ರೆ ಈ ತರಕಾರಿಗಳಿಗೆ ಮತ್ತು ಹಣ್ಣಿನ ಗಿಡಗಳಿಗೆ ಪರಾಗಸ್ಪರ್ಶ ಬೇಕಲ್ಲ ಸರ್. ಆಮೇಲೆ ಮನೆಗೆ ಜೇನು ಬೇಕು, ಒಳ್ಳೆ ಜೇನು. ನಾನು ಏನೇ ಜೇನು ತರಕೋದ್ರು ಅದ್ರಲ್ಲಿ ಮಿಕ್ಸ್ ಆಗಿರುತ್ತೆ ಸರ್, ಸಕ್ಕರೆ ಪಾನಕ ಎಲ್ಲ ಬೆಲ್ಲ ಪಾನಕ ಇರುತ್ತೆ. ಮಾರ್ಕೆಟ್ನಲ್ಲಿ ಗುಣಮಟ್ಟ ಸಿಗಲ್ಲ. ಈಗ ನನಗೆ ನಾನೇ ಮಾಡಿದ್ದು ನನಗೆ ಇನ್ನೂ ಖುಷಿ ಇರುತ್ತೆ. ಅದು ಮನೆಯಲ್ಲಿ ಜೇನಿದ್ರೆ ಮಕ್ಕಳಿಗೆ ಸೀತಾಕೆ ಮನೆಗಡೆ ಅದ ಕೊಡ್ಬೋದು ಸರ್. ಅದು ನಾವು ಮದ್ದು ಮಾಡ್ತೀವಿ, ಪಾರಂಪರಿಕ ವೈದ್ಯರು ಹೌದು, ಮನೆ ಮಟ್ಟದಲ್ಲಿ ಮತ್ತು ಬೇರೆ ಯಾರಿಗಾರು ಕೇಳಿದಲ್ಲ ಅಷ್ಟೇ. ನಾವು ಯಾವುದು ಈ ವ್ಯವಹಾರಿಕವಾಗಿ ಮಾಡಿಲ್ಲ. ಹಂಗಾಗಿ ನನಗೆ ಜೇನು ಬೇಕು ಸರ್ ನನಗೆ. ಜೇನುತುಪ್ಪ ಅಂತಂದ್ರೆ ಯಾವ ರೀತಿ ಬಳಸ್ತೀರ ನೀವು? ಯಾವ ರೀತಿ ಅಂದ್ರೆ ಸರ್ ಔಷಧಿಗಾಗಿಲ್ಲ ಬೆಳೆಸ್ತದ ಅಲ್ಲ, ಪ್ರತಿನಿತ್ಯ ಏನಾದರೂ? ಪ್ರತಿನಿತ್ಯ ಕೊಡಲ್ಲ ಸರ್, ಅದು ಹೀಟ್ ಸರ್, ಅದು ತುಂಬಾ ಹೀಟ್ ಇರ್ತದೆ. ಏನ ಮಕ್ಕಳಿಗೆ ಕೆಮ್ಮಾದಾಗ ಔಷಧಿಗೆ? ಈಗ ಹಾಲಿನಲ್ಲಿ ಕೊಡುವಂತದ್ದು ಇಲ್ಲ, ಇಲ್ಲ ಹಾಲಿನಲ್ಲಿ ಕೊಡಬಾರ್ದು ಸರ್ ಅದು. ಹಂಗ ಸುಮ್ನೆ ತುಳಸಿ ಸೊಪ್ಪಿನಲ್ಲಿ, ದೊಡ್ಡಪತ್ರಿ ಸೊಪ್ಪಿನಲ್ಲಿ, ಕಾಳುಮೆಣಸಿನ ಇದರಲ್ಲಿ, ಆಮೇಲೆ ಹಂಗ ತಿನ್ಬೇಕು ಅಂತ ತಿನ್ರೆ ಚಪಾತಿ ಹೆಚ್ಚು ಕೊಡ್ಬೋದು. ಹೆಚ್ಚಿಗೆ ತಿಂದ್ರೆ ಹೀಟ್ ಸರ್, ಚಳಿಗಾಲ ತಿನ್ಬೋದು ಹೆಚ್ಚಿಗೆನ. ಬೇಸಿಗೆಗೆ ಔಷಧಿ ತಿಂದಂಗ ತಿನ್ಬೇಕು ಅದನ್ನ ಜೇನು. ಈಗ ಜೇನು ಸಾಕಾಣಿಕೆ ಮಾಡ್ತಿರಲ್ಲ, ಈಗ ತುಪ್ಪ ತೆಗಿಬೇಕಾದ್ರೆ ಕಚ್ಚುವಂತದ್ದು ಇದೆಲ್ಲ ಆಗಲ್ವಾ? ಕಚ್ಚುತ್ತೆ ಸರ್, ಆದ್ರೆ ಸೂಕ್ಷ್ಮವಾಗಿ ನಾವು ಅದನ್ನ ಹುಳುಗಳು ಸೂಕ್ಷ್ಮವಾಗಿ ನೋಡ್ಕೋಬೇಕು. ಅದನ್ನ ಎಲ್ಲರ ಸ್ವಲ್ಪ ಸ್ವಲ್ಪ ಟಚ್ ಆಯ್ತು ಅಂದ್ರೆ ಕಚ್ಚುತ್ತೆ ಸರ್. ಕಚ್ಚಿದ ತಕ್ಷಣ ಏನ್ ಮಾಡಕ್ಕೂ, ಅಲ್ಲೇ ಪಕ್ಕದ ಒಂದ್ ಸೊಪ್ಪದ್ರೆ ಬೇಗ ತಿಕ್ಕಬೇಕು ಸರ್ ಅದನ್ನ. ಆಮೇಲೆ ಅದಕ್ಕೆ ತುಪ್ಪ ತೆಗಿಯಕ್ರೆ ಏನ್ ಮಾಡ್ತಾರೆ ಅಂದ್ರೆ, ನಾವು ಫಸ್ಟ್ ಅದನ್ನ ಗೂಡು ನೋಡಕ್ಕರ್ಲೆಯ ಮಾಸ್ಕ್ ಹಾಕಬೇಕು ಸರ್, ಮುಖ ಪರದೆ ಅಂತ ಇರುತ್ತೆ, ಕೈ ಗ್ಲೌಸ್ ಆಗ್ತಾವ, ಹೊಗೆ ತಿದ್ದಿ ತಗೊಂತೀವಿ. ಜಾಸ್ತಿ ಸ್ವಲ್ಪ ತುಂಟಾಟ ಮಾಡ್ತಾರೆ ಕೆಲವಾರು ಜೇನುಹುಳುಗಳು, ಅವು ಹೊಗೆ ತಿದ್ದಿ ಕೊಡ್ತಾವೆ ಸರ್. ನಾವು ಜಾಸ್ತಿನೂ ಕೊಡಬಾರ್ದು ಅದನ್ನ, ಸೂಕ್ಷ್ಮ ಹ್ಯಾಂಡಲ್ ಮಾಡ್ಬೇಕು ಸರ್ ಅದನ್ನ. ಯಾವತ್ತಾದ್ರೂ ಜೇನುಹುಳ ಕಚ್ಚಿರುವಂತದ್ದು ಆಗಿದೆ ಸರ್? ಸಾಕಷ್ಟು ಕಚ್ಚಿದೆ, ನನಗೆ ಅಷ್ಟೇ ಉತ್ತಮ ಆಗಿದೆ ಸರ್ ನನಗೆ ಕಚ್ಚಿದ್ದು. ನನ್ನಲ್ಲಿ ನನಗೆ ರೊಮಟೆಡ್ ಆರ್ಥೈಟಿಸ್ ಇತ್ತು, ಸಂಧಿವಾತದ್ದು, ಅದು ಚೆನ್ನಾಗಿದೆ ಸರ್ ನನಗೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಹೇಳ್ತಾರೆ ಜೇನುಹುಳ ವರ್ಷಕ್ಕೆ ಒಂದಾತು ಕಚ್ಚಿದ್ರೆ ಉತ್ತಮವಾದ ಒಂದು ಆರೋಗ್ಯ ಕೊಳ್ಳೇದು ಅಂತ. ಒಂದು ಹುಳ ಕಚ್ಚಕ್ಕೆ 200 ರೂಪಾಯಿ ತಗೊಳ್ತಾರೆ ಡಾಕ್ಟರ್. ಅದು ಕಡಿಮೆ ಕಚ್ಚಕ್ಕಾಗಿಲ್ಲ ಅದಂದ್ರೆ ಮನುಷ್ಯನ ಕಚ್ಚಿದ ಸಾಯ್ತೈತೆ, ಅದಿರಲ್ಲ ಸತ್ತೋಗುತ್ತೆ ಸರ್. ಅಂದ್ರೆ ನಾನು ಈಗ ಕಚ್ಚಿ ಅನ್ಸನ್ ಸರ್, ಒಂದು ಎರಡು ಅವು ಯಾಕಂದ್ರೆ ಮಿಸ್ ಆಗಿ ಬೇಕಂತಲ್ಲ, ಮಿಸ್ ಆಗಿ ಕಚ್ತವೆ ಅವು, ಏನನ್ಸಲ್ಲ ಒಂದ್ ದಿವಸ ಎರಡು ಸಿರುತ್ತೆ ಹೋಗ್ಬಿಡ್ತು ಸರ್. ಈಗ ಎಲ್ಲೇ ಒಂದ್ ಕಡೆ ನೀವು ಜೇನು ಸಾಕಾಣಿಕೆ ಮಾಡಿರೋದ್ರಿಂದ ನಿಮ್ಮ ಒಂದು ಬೆಳೆಗಳು ಒಳ್ಳೆ ಇಳುವರಿ ಕೊಡ್ತವಲ್ವಾ? ಹೌದು ಸರ್, ತರಕಾರಿ ಚೆನ್ನಾಗಿರುತ್ತೆ, ಹಣ್ಣುಗಳು ಚೆನ್ನಾಗುತ್ತೆ, ಅಕ್ಕಪಕ್ಕ ಹೊಲದವರಿಗೂ ಚೆನ್ನಾಗಿರುತ್ತೆ, ತೋಟಗಳಿದಾವೆ, ನಮ್ ಭತ್ತಕ್ಕೂ ಚೆನ್ನಾಗಾಗುತ್ತೆ. ನೀವು ಆ ಒಂದು ತೋಟದಲ್ಲಿ ಹೋದಾಗ ಜೇನು ಹುಳಗಳ ಒಂದು ಹಾರಾಟದ ಒಂದು ಸೌಂಡ್ ಕೇಳಿದ್ರೆ ಮನಸ್ಸಿಗೆ ಎಲ್ಲೇ ಒಂದ್ ಕಡೆ ನನಗೆ ಆಗುತ್ತೆ. ಮನೆ ಒಳಗಿರೋ ಬದಲು ಹೊರಗೆ ನೋಡಕ್ ಚೆನ್ನಾಗಿರುತ್ತೆ, ಖುಷಿ ಅನಿಸ್ತಾರೆ. ಬೇಜಾರಾದ ನಾನು ಕೈ ತೋಟದವ್ರು ಕುತ್ಕೋಬಹುದು. ಕೈ ತೋಟ ಅಂದ್ರೆ ಅದೊಂದು ಒಂದು ಅರ್ಧ ಎಕರೆಗೆ ಜಾಸ್ತಿನೇ ಇದೆ. ಆಮೇಲೆ ಎಲ್ಲಾ ತರ ಹಣ್ಣಿನ ಗಿಡಗಳು ಅದಾವಲ್ಲ, ಅಕ್ಕಿ ಗೂಡು ಕಟ್ಟಿದ್ರು ಸರ್ ಒಂದು, ಎಲ್ಲ ಬಂದು ಗೂಡು ಕಟ್ಟಿದ್ರು. ಅವ್ನು ನೋಡಕ್ ಒಂದು ಖುಷಿ ಅನಿಸ್ತಾವ. ಆ ಅಕ್ಕಿಗಳು ಬರ್ತಾವೆ, ಗಿಣಿಗಳು ಬರ್ತಾವೆ ಹಣ್ಣು ತಿನ್ನಕ್ಕೆ, ಈ ಪ್ಯಾರ್ಲೆಂಡ್ ಅಂತ ನಾವು. ಅವು ನಾವು ಕೀಳೋದೇ ಇಲ್ಲ, ನಮಗೆ ಸಿಗೋಡ್ಸಲ್ಲ. ಅವು ಬಂದು ಅವೇ ತಿಂತಿರ್ತವೆ, ಸಪೋಟ ಹಣ್ಣು ತಿಂತ ಪಪ್ಪಾಯ ಹಣ್ಣು ಸಹ ತಿಂತಾವು. ಅವ್ನು ನೋಡಕ್ಕೆ ಒಂದು ಖುಷಿ, ಒಂದು ಸಾಯಂಕಾಲ ಬಂದು ನೋಡ್ತಾ ಬುಕ್ಸ ಆ ಗಿಳಿ ಹಿಂಡೆ ಬರ್ತಾವ ನಮ್ಮ ಇದಕ್ಕೆ, ಅದು ಖುಷಿ ನೋಡಕ್ ಖುಷಿ ನಾವು ಅಂತಾರೆ. ಈಗ ಔಷಧೀಯ ಗುಣಗಳು ಇರ್ತಕ್ಕಂಥ ಸಸ್ಯಗಳು ಅಂತಂದ್ರೆ ಏನ್ ಬೆಳೀತಾ ಇದ್ರೆ? ತುಳಸಿ ಇದೆ ಸರ್, ದೊಡ್ಡ ಪತ್ರೆ, ಆಮೇಲೆ ಇಪ್ಪಳಿ ಇದೆ ಸರ್, ಆಮೇಲೆ ಸರ್ಪಗಂಧ, ಅಶ್ವಗಂಧ, ನೇರ್ಲು ಅದು ಔಷಧಿ ಗುಣನೆಯ, ಬೇವು ಔಷಧಿನಿಯ, ಕರಿಬೇವು ಔಷಧಿನಿಯ, ಇನ್ನೊಂದೆರಡು ವೆರೈಟಿ ಇದೆ ಸರ್, ನೆಲ ನೆಲ್ಲಿ ಇವೆಲ್ಲ ಇದೆ ಸರ್. ಈಗೇನು ಮಾರಾಟ ಮಾಡ್ತಾರೆ ಇವನ್ನೆಲ್ಲ? ಇಲ್ಲ ಸರ್, ನಾನು ಯಾವುದೋ ಮಾರಾಟ ಮಾಡಲ್ಲ. ನಿಮಗೆ ಬೇಕಾದ ಬಳಸಿಕೊಳ್ಳಿ. ಹೌದು ಹೌದು, ಈಗ ಮುಟ್ಟಿದ ತಕ್ಷಣ ಟಚ್ ಮೀ ಗಿಡ ಐತಲ್ಲ, ಅದು ಒಳಮುಚ್ಚಿಕ ಗರ್ಭಕೋಶದ ತೊಂದರೆಗೂ ಬರುತ್ತೆ ಸರ್, ಅದು ಮೂಲವಾದಿಗೂ ಬರುತ್ತೆ ಸರ್. ಅದು ಅದನ್ನೊಂದು 10 ದಿವಸ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಖಾಲಿ ಹೊಟ್ಟಿಗೆ, 7 ದಿವಸ ಅಂದ್ರೆ 10 ದಿವಸ ಕುಡಿಲೇಬೇಕು ಸರ್ ಕಂಟಿನ್ಯೂ. ಕಾಫಿ ಟೀ ಬಿಡಬೇಕು, ಮೂಲವಾದಿ ಬೆನಿಫಿಟ್ ಆಗತ್ತೆ ಸರ್. ಈಗ ಜೀವಾಮೃತ ಎಲ್ಲ ಕೊಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಹಂಗಾದ್ರೆ ನೀವು ಹೈನುಗಾರಿಕೆ ಮಾಡ್ಬೇಕಾಗತ್ತಲ್ಲ? ಮಾಡುತ್ತಲ್ಲ ಸರ್. ಏನು ನಾಟಿ ಹಸುಗಳದ ನಮ್ಮ ಎಷ್ಟಿದಾವೆ? ನಮ್ಮ 3 ಅದಾವ ಸರ್ ನಾಟಿ ಹಸುಗಳು. ಮೊದಲೆಲ್ಲ 10-12 ಇದ್ವು, ಮಾಡಕ್ಕ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಆಮೇಲೆ 6 ಆದವು 4 ಆದವು, ಈಗ 3 ಅದಾವ ಸರ್. ಈಗ ಅಂದ್ರೆ ಒಂದು ಮೆಣಕ, ಒಂದು ಕರು, ಒಂದು ಆಕಳ, ಅಳಿಕಾರ ಆಕಳ ಐತಿ, ಮಲೆನಾಡ ಗಿಡ್ಡನ ಇದ್ವು. ಒಂದೊಂದು ಹೋತ್ರ ಒಂದು ತೆಗ್ತಾರೆ, ಅಂದ್ರೆ ನಮಗೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತ, ಊಟಕ್ಕೆ ಮತ್ತು ನಮ್ಮ ಜೀವಾಮೃತಕ್ಕೆ, ಅದಕ್ಕೋಸ್ಕರ ಇಟ್ಕೊಂಡ ಸರ್ ಸಗಣಿಗೆ. ಒಟ್ಟಾರೆ ನಿಮಗೆ ಈ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರಿ, ಸಾವಯವ ಕೃಷಿಯಲ್ಲಿ ಏನ್ ಅನ್ಸುತ್ತಮ್ಮ ಕೃಷಿ ಜೀವನ? ನಮಗೆ ಖುಷಿ ಅನ್ಸುತ್ತ, ಕೃಷಿನೇ ಖುಷಿ. ನಾವ್ ಎಲ್ಲಿಗಾರ ಹೋದ್ರೆ ನಮ್ಗೆ ಈ ಕಡೆನೇ ದ್ಯಾಸ, ಗಿಡದ ಕಡೆಗೆ ದ್ಯಾಸ. ಯಾವ ಒಣಗ್ತಾವ, ಯಾವಕ್ ನೀರ್ ಹಾಕಲ್ಲ, ಜೇನುಪಡಿಗೆ ಯಾರು ನೋಡ್ತಾರಲ್ಲ. ನಾನು ಎಷ್ಟೋ ಸರಿ 6 ಜೇನುಪಡಿ ಸಾಕಿದ್ ಸರ್ ನಾನು, ಈಗ 4 ವರ್ಷ ಕೆಳಗೆ ಅವೆಲ್ಲ ಖಾಲಿಯಾಗಿ ಮತ್ತೆ ಕತ್ಲಗಿರಿ ಫಾರಂನಾಗ ಈಗ 1 ವರ್ಷದ ಕೆಳಗೆ ಆ ಗಂಗಾಧರ ಬಿರಾದರ್ ಸರ್ಗೆ ಹೇಳಿ ಮತ್ತೆ ಟ್ರೈನ್ ತಗೊಂಡು ಅಲ್ಲಿಂದ 2 ಪೆಟ್ಟಿಗೆ ತಂದೆ, ತಂದು ಅವನ್ನ 4 ಮಾಡಿದ್ದೀನಿ ಸರ್. ಈಗ ಡಿವೈಡ್ ಮಾಡಿ 4 ಮಾಡಿದೀನಿ, ಈಗ ಅವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ವಾರ ಗಂಟಲು ಹೋಗ್ಬಿಟ್ಟಿದ್ದೆ ಕಿಸಾನ್ ಸಂಘ ಪ್ರವಾಸ, ಅಲ್ಲ ಕಿಸಾನ್ ಸಂಘದಲ್ಲಿ ಇದ್ದೆ, ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷ ಆಗಿದ್ದೆ ನಾನು. ಈಗ ಬಿಟ್ಟಿದ್ದೀನಿ ಸರ್ ಮೊನ್ನೆ, ಸಾಕು ಏಜಾತ್ ಅಂತ ಬಿಟ್ಟಿದ್ದೀನಿ. ಹಂಗಲ್ಲ, ಹೊರಗೆಲ್ಲ ಹೋಗ್ಬೇಕಾಗುತ್ತೆ, 8 ದಿನ ಹೋಗ್ಬೇಕು ಸರ್ ಹೊರ ರಾಜ್ಯಗಳಿಗೆ. ಹಂಗಾದಾಗ ನನ್ನ ಜೇನು ಪಿಡಿಗೆ ನೋಡಿರಲ್ಲ, ಗಿಡ ನೋಡಿರಲ್ಲ, ಆ ತರ ಆಗುತ್ತೆ ಸರ್ ನನಗೆ. ಎಷ್ಟು ವರ್ಷ ನಿಮಗೆ ಗೈಜ್? 69 ಸರ್ ನನಗೆ. ಈಗ 69 ವರ್ಷ ಆದ್ರೂ ಇಲ್ಲೇ ಒಂದ್ ಕಡೆ ನಮ್ದು ಬೇಕಾದಷ್ಟು ಅಡಿಕೆ ತೋಟ ಇದೆ, ಇನ್ಕಮ್ ಇದೆ, ಮನೆ ಕುತ್ಕೊಂಡು ಆರಾಮ ಜೀವನ ಮಾಡಬಹುದು ಅಂತ ಅನಿಸ್ಲಿಲ್ಲ ನಿಮ್ಗೆ? ಯಾಕೆ ಇಷ್ಟೊಂದು ಕೃಷಿಗೆ ನಿಮ್ಗೆ ಆಸಕ್ತಿ? ಮನಸ್ಸಿಗೆ ಏಜ್ ಆಗಿಲ್ಲ ಸರ್ ನನಗೆ, ಆದ್ರೆ ನನ್ನ ದೇಹ ಕಷ್ಟ ಏಜ್ ಆಗಿದೆ. ನನಗೆ ಕೃಷಿಯಲ್ಲೇ ಖುಷಿ ಕಾಣ್ತಾ ಇದ್ದಾನೆ, ಇನ್ನೂ ಹೆಚ್ಚು ಮಾಡ್ಬೇಕು ಅನ್ನೋ ಆಸೆ ಸರ್ ನನಗೆ. ನನಗೆ ದೇವ್ರೆ ಆ ಶಕ್ತಿ ಕೊಡಪ್ಪ ಅಂತ ಕೇಳ್ತೇನೆ ನಾನು. ನನ್ನ ಸೊಸೆಯವರು ನನ್ನಂತ ಆಗ್ಲಿ ಅಂತ ಆಸೆ ಪಡ್ತಾನೆ. ಅವ್ರಿಗೆ ಪಾಪ ಮನೆಯೊಳಗೆ ಕೆಲಸ ಜಾಸ್ತಿ ಆಗ್ತವೆ, ಅವರು ಪ್ರಯತ್ನ ಮಾಡ್ತಾರೆ. ಈಗ ಅಡಿಕೆ ಬೇಸಾಕಿ ಬಂದ್ವಿ, ಅವರು ಬೇಸೋದು, ಒಣಕೋದು, ಮನೆ ಪೂರ್ತಕ್ಕೆ ಒಂದು 4 ಡಬ್ಬಿನ ಮಾಡೋದು, ಆರಿಸೋದು ಮಾಡ್ತಾರೆ. ಅರಿಶಿನ ಬಂದಾಗ ಅರಿಶಿನ ಅವ್ರು ಹೆಚ್ಚೋದು, ಅವನ್ನೆಲ್ಲ ಒಣಕೋದು, ಅದನ್ನು ಮಾಡ್ತಾರೆ ನಮ್ಮ ಜೊತೆಗೆ. ಹೌದು, ನಮ್ಮ ಮನೆ ಪೂರ್ತಿ ಇಲ್ಲ ಸರ್, ಸ್ವಲ್ಪ ಎಲ್ಲ ಒಂದು 10 ಕೆಜಿ, ಒಂದು 15 ಕೆಜಿ ಅಷ್ಟೇ ಆಗ್ಬೇಕು. ಹೌದು, ಕಾಳುಮೆಣಸು, ಅರಿಶಿನ, ಕಪ್ಪು ಅರಿಶಿನ, ಆಮೇಲೆ ಮಾವಿನ ಶುಂಠಿ, ಮಜ್ಜಿಗೆ ಹುಳು ಇವೆಲ್ಲ ಹಾಕೊಂಡ ಸರ್ ನಾವು. ಈಗ ನೀವು ಅಡಿಕೆಯನ್ನ ನೇರವಾಗಿ ಮಾರಾಟ ಮಾಡಲ್ಲ, ಈಗ ಬೇಯಿಸಿ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಈಗ ನಾವು ಏನ್ ಮಾಡ್ತೀವಿ, ಕೇಣಿ ಕೊಟ್ಟಿದ್ವಿ ಸರ್. ಮೊದಲೆಲ್ಲ ಬೇಯಿಸ್ತಿದ್ವಿ, ಕೊರೋನಾ ಬಂದ್ಮೇಲೆ ಮಕ್ಕಳ ಚಿಕ್ಕ ಮೊಮ್ಮಕ್ಕಳು ಸಣ್ಣವಂತ ಬೇಡ ಅಂತ ಬಿಡಿಸಿ ಕೈ ಬಿಟ್ಟಿದ್ವಿ. ಈಗ ಅಲ್ಲಿ ಕೇಣಿ ಕೊಟ್ಟಿದ್ವಿ, ಅವರು 13 ಕೆಜಿ ಹೆಂಗ ನಮ್ಗೆ ಅಲ್ಲಿ ಅಲ್ಲಿಗೆ ಬಿಡ್ತಾರೆ, ಎಲ್ಲ ತುಂಬಕೋಸಿ ಬಿಟ್ಬಿಡ್ತಾರೆ. ನಮಗೆ ಮನೆ ಬೇಕಾದ್ರೆ ಒಂದು 4 ಡಬ್ಬಿ ಸುಲ್ಸ್ಕೊಂಡು ಮನೆ ಬೇಯಿಸ್ಕೊಂತ ನಾವು. ಅವ್ರು ಬೇಯಿಸಿ ಚೆನ್ನಾಗಿ ಬೇಯಿಸಲ್ಲ ಅಂತ ಮನೆ ಬೇಯಿಸ್ಕೊಂಡು ಮನೆ ಇಟ್ಕೊಂತ ಸರ್ ನಾವು. ಒಟ್ಟಾರೆ ಒಳ್ಳೆ ಆದಾಯ ತಗೊಳ್ತೀರಿ ನೀವು ಕೃಷಿ? ಆದಾಯ ಇದೆ ಸರ್, ಚೆನ್ನಾಗಿ ಮಾಡಿದ್ರೆ ಅಷ್ಟೇ ಆದಾಯ ಇದೆ, ಅಷ್ಟು ಖರ್ಚು ಅಷ್ಟೇ ಇದೆ ಸರ್. ಮಗ ಗೊಬ್ಬರದ ಅಂಗಡಿ ಇಟ್ಟಿದ್ದಾರೆ, ಇನ್ನೊಬ್ಬ ಮಗ ಕೃಷಿಯಲ್ಲಿ ತೊಡಗಿದ್ದಾರೆ. ನಾವು ಮನೆ ತಕ್ಕ ಮೇಂಟೈನ್ ಮಾಡೋದು ಆಗತ್ತೆ ನಂದು. 1/2 ಎಕರೆ ಭತ್ತ, ಇದೊಂದು 1/4 ಎಕರೆಗೆ ಜಾಸ್ತಿ ಹಣ್ಣು ತರಕಾರಿ ಜೇನು. ಈಗೆಲ್ಲ ಕೃಷಿ ಸಂಬಂಧಪಟ್ಟಂತ ಕಾರ್ಯಾಗಾರಗಳಿಗೆಲ್ಲ ಹೋಗ್ತೀರಾ ನೀವು? ಹೌದು ಸರ್, ನಾನು ಕತ್ಲಗಿರಿ ಫಾರಂ ಕರೀತಾರೆ, ನಾನು ಹೋಗ್ತೀನಿ ಸರ್ ಅಲ್ಲಿ. ಎಲ್ಲ ಟ್ರೈನಿಂಗ್ಗಳು, ಅಣಬೆ ಟ್ರೈನಿಂಗ್ ಹೋಗಿದ್ದೆ. ಮಾಡ್ಬೇಕು ಅನಿಸುತ್ತೆ, ಅಣಬೆ ಮಾಡಕ್ ಆಗಿಲ್ಲ, ಯಾಕಂದ್ರೆ ಎಲ್ಲವನ್ನು ಮಾಡಕ್ಕಾಗಲ್ಲ ಸರ್. ಅಣಬೆ ಮಾಡ್ಬೇಕು, ಮನೆ ತಿನ್ನಕರ ಮಾಡ್ಬೇಕು ಅನ್ನೋ ಆಸೆ ಇದೆ, ಮಾಡ್ತೀನಿ ಅದನ್ನೇ. ಈ ಜೇನು ಮಾಡ್ತಾ ಇದ್ದೀನಿ, ಈ ತರಕಾರಿ ಮಾಡ್ತಾ ಇದ್ದೀನಿ, ಭತ್ತ ಮಾಡ್ತೀನಿ, ಅಣಬೆ ಒಂದು ಮಾಡ್ಬೇಕು ಅನ್ನೋ ಆಸೆ ಇದೆ ಸರ್. ಅಣಬೆ ಅಂತಂದ್ರೆ ನೀವು ಮನೆ ಮೇಲೆ ಬೆಳ್ಕೋಬಹುದು? ಹೌದು ಹೌದು. ಆರ್ಸಿಸಿ ಮೇಲೆ ನೀವು? ಅಲ್ಲ, ರೂಮ್ ಇದೆ ಸರ್, ರೂಮ್ಗಳ ಮೇಲೆ ಅದಾವ ಆರ್ಸಿಸಿ ಮೇಲೆ, ಡೋಂಪ್ಲೆಕ್ಸ್ ಎಲ್ಲ ಆ ರೂಮ್ನಲ್ಲಿ ಬೆಳಿಬೇಕು ಅಂತ. ಅಣಬೆ ಬೆಳೆದು ನೀವು ಸೇವನೆ ಮಾಡಿದ್ರೆ ಸಾಕಷ್ಟು ಆರೋಗ್ಯ, ಒಳ್ಳೆ ಆರೋಗ್ಯ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ? ನಮಗೆ ಗೊತ್ತಿದೆ ಸರ್, ನನ್ನ ಮಗ ತರ್ತಾನೆ ಅಣಬೆ ಮೇಲೆ, ಅಣಬೆ ಎಲ್ಲ ಗೊತ್ತಿದೆ. ಕೆಲವಾರು ಬುಕ್ಸ್ ರೆಫರ್ ಮಾಡ್ತೀವಿ, ಹಂಗ ಅಣಬೆದು, ಸಾವಯವ ಕೃಷಿದು ಇವೆಲ್ಲ ಗೊತ್ತಿದೆ ಸರ್ ನಿಮಗೆ. ಒಟ್ಟಾರೆ ಈ ಒಂದು ನೆಮ್ಮದಿಯ ಕೃಷಿ ಜೀವನ ಮಾಡ್ತಾ ಇದ್ರಿ. ಹೌದು ಸರ್. ಕೊನೆಯದಾಗಿ ಈ ಒಂದು ಕೃಷಿ ಬಗ್ಗೆ ನಮ್ಮ ರೈತ ಮಹಿಳೆಯರಿಗೆ ಏನೊಂದು ಕಿವಿ ಮಾತಾಡ್ತೀರಾ? ಸರ್, ರೈತ ಮಹಿಳೆಯರು ಆದಷ್ಟು ಕೃಷಿಯಲ್ಲಿ ಮುಂದೆ ಬರಲೇನ ನನ್ನ ಆಸೆ ಸರ್. ತಮ್ಮ ಮನೆಗೆ ಅಟ್ಲೀಸ್ಟ್ ತರಕಾರಿನಾರ ಬೆಳ್ಕೊಳ್ಳಿ. ಸಿಟಿಯಲ್ಲಿ ತಾರಸಿ ತೋಟ ಅಂತ ಬೆಳೀತಾರೆ, ನಾವು ಹಳ್ಳಿಯಲ್ಲಿ ಅಕ್ಕಪಕ್ಕ ಜಾಗದ್ರೆ ಅದರಲ್ಲಿ ತರಕಾರಿ ಬೆಳ್ಕೊಳ್ಳಿ, ತೋಟದಲ್ಲಿ ಬೆಳ್ಕೊಳ್ಳಿ, ನಾವು ಒಳ್ಳೆ ಆಹಾರ ತಿನ್ನಲಿ ಅನ್ನೋ ಆಸೆ ಸರ್ ನನಗೆ. ನಮ್ಮ ಆರೋಗ್ಯನೂ ಸುಧಾರಿಸತಿ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಆರೋಗ್ಯನೂ ಸುಧಾರಿಸ್ತಾರೆ. ಇದೊಂದು ನನ್ನ ಕಿವಿಮಾತು ನನ್ನ ಮಹಿಳೆಯರಿಗೆ ಹೇಳ್ತೀನಿ ಸರ್. ಸಾಕಷ್ಟು ಈ ಒಂದು ಕೈ ತೋಟಕ್ಕೆ ಆಸಕ್ತಿ ಕೊಟ್ಟು ಕೈ ತೋಟದಲ್ಲಿ ಸಾಕಷ್ಟು ಹಣ್ಣು ಹಂಪಲುಗಳನ್ನ, ತರಕಾರಿ ಸೊಪ್ಪುಗಳನ್ನ, ಕೆಲವೊಂದು ಔಷಧೀಯ ಗುಣ ಹೊಂದಿರತಕ್ಕಂಥ ಸಸಿಗಳನ್ನ ಬೆಳೀಲಿಕ್ಕೆ ಸಾಕಷ್ಟು ಉತ್ಸಾಹ ಕೊಟ್ಟಿದ್ದೀರಾ. ಅದರಲ್ಲೂ ಈ ಒಂದು ಕೈ ತೋಟದಲ್ಲಿ ಯಶಸ್ಸನ್ನು ಸಹ ಕಂಡಿದ್ದೀರಾ. ಒಳ್ಳೆಯದು ವಸಂತಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಾವಯವ ಕೃಷಿಯ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಾವಯವ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ರೈತ ಮಹಿಳೆ ಕೆಜಿ ವಸಂತಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಕೆಳಗರೆ ಪ್ರಶ್ನೆ ಏನು ಗೊತ್ತಾ, ರೈತ ಮಹಿಳೆ ಕೆಜಿ ವಸಂತಮ್ಮ ಅವರು ಸಾವಯವ ಕೃಷಿಯನ್ನ ಯಾರಿಂದ ಕಲಿತರು ಅನ್ನುವಂಥದ್ದು ಪ್ರಶ್ನೆ. ಪ್ರಶ್ನೆ ಏನು ಗೊತ್ತಾ, ಸಾವಯವ ಕೃಷಿಯನ್ನ ಇವರು ಮೊದಲನೇದಾಗಿ ಯಾರಿಂದ ಕಲಿತರು ಅನ್ನುವಂಥದ್ದು ಪ್ರಶ್ನೆ. ಈ ಪ್ರಶ್ನೆಗೆ ನೀವುಗಳು ಈಗ ಉತ್ತರವನ್ನ ಕಳಿಸ್ತಾ ಹೋಗಿ. ನಾನು ಈ ಪ್ರಶ್ನೆಗೆ ಉತ್ತರವನ್ನ 7:45 ನಾನು ನಿಮಗೆ ನಿಮ್ಮ ಹೆಸರುಗಳನ್ನು ಓದ್ತೇನೆ ಅಂತ ಹೇಳ್ತಾ ಇದೀಗ ಕೆಲವು ಪ್ರಕಟಣೆಗಳು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ದಟ್ಟ ಮಂಜು ಬೀಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 10.5 ಡಿಗ್ರಿ ಸೆಲ್ಸಿಯಸ್ ದಾವಣಗೆರೆಯಲ್ಲಿ ದಾಖಲಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಮೋಡವಿಲ್ಲದ ಆಕಾಶ, ಕೆಲವು ಕಡೆಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು, ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 30 ಡಿಗ್ರಿ ಸೆಲ್ಸಿಯಸ್ ಹಾಗೂ 16 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆಗಳು ಕಂಡುಬಂದಿಲ್ಲ. ಇದಾಗಿತ್ತು ಹವಾಮಾನ ವರದಿ. ಹವಾಮಾನ ವರದಿ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್. ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ. ಇಂದು ತರಕಾರಿ ಬೆಳೆಗಳಲ್ಲಿ ಬರುವಂತ ಲಘು ಪೋಷಕಾಂಶಗಳ ಕೊರತೆ ಮತ್ತು ಅದರ ನಿರ್ವಹಣೆ ಕುರಿತು ಕೆಲವೊಂದು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ತರಕಾರಿಗಳಲ್ಲಿ ಅದರಲ್ಲೂ ಟೊಮ್ಯಾಟೊ, ಮೆಣಸು, ಬದನೆ ಹಾಗೂ ಇತರೆ ಬಳ್ಳಿ ತರಕಾರಿಗಳಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ, ಕೆಲವೊಂದು ಬೆಳೆಗಳಲ್ಲಿ ಕುಡಿಗಳು ಹಳದಿಯಾಗುವುದು, ಕಾಯಿ ಒಡೆಯುವುದು, ಮತ್ತೆ ಹಣ್ಣುಗಳು ಉದುರುವುದು, ಹಣ್ಣುಗಳ ಗಾತ್ರ ಸರಿಯಾಗಿ ಬರದೇ ಇರೋದಿರಬಹುದು, ಹಾಗೆ ಬೆಳೆಗಳ ಕುಂಠಿತ ಒಂದು ಬೆಳವಣಿಗೆಯನ್ನ ನಾವು ನೋಡೋದಿರಬಹುದು. ಇವುಗಳು ಏನಪ್ಪಾ ಅಂತಂದ್ರೆ ಈ ಲಘು ಪೋಷಕಾಂಶ ಕೊರತೆಯ ಲಕ್ಷಣಗಳಾಗಿರ್ತವೆ. ಸೊ ಹಾಗಾಗಿ ತರಕಾರಿ ಬೆಳೆಯುವಂತಹ ಪ್ರದೇಶದಲ್ಲಿರತಕ್ಕಂಥ ರೈತರು ದಯವಿಟ್ಟು ಮೊಟ್ಟ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತು ನೀರಿನ ಒಂದು ಪರೀಕ್ಷೆ ಮಾಡಿಸಿ ತಾವು ಬೆಳೆಗಳನ್ನ ಬೆಳೆಯೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಪೋಷಕಾಂಶ ಕೊರತೆಯನ್ನ ನಾವು ಪ್ರಾಥಮಿಕ ಹಂತದಲ್ಲೇ ಕಂಡುಕೊಳ್ಬಹುದು. ಎರಡನೇದಾಗಿ ಏನಪ್ಪಾ ಅಂತಂದ್ರೆ ನಾವು ಬೆಳೆ ಮಾಡಿದ ಮೇಲೆ ಈ ತರದ ಒಂದು ಲಕ್ಷಣ

3,500 to 4,000, ಬದನೆಕಾಯಿ 800 to 1,500, ಕೋಸು 800 to 1,500, ದಪ್ಪ ಮೆಣಸಿನಕಾಯಿ 4,000 to 4,800, ಕ್ಯಾರೆಟ್ 3,000 to 4,000, ಹೂಕೋಸು 1,500 to 2,000, ಕೊಬ್ಬರಿ 10,900 to 11,000, ನುಗ್ಗೆಕಾಯಿ 3,500 to 4,000, ಸೌತೆಕಾಯಿ 1,500 to 2,000, ಬೆಳ್ಳುಳ್ಳಿ 14,000 to 20,000, ಹಸಿರು ಅವರೆ 2,400 to 3,000, ಹಸಿಮೆಣಸಿನಕಾಯಿ 2,000 to 3,000, ಶೇಂಗಾ ಗೆಜ್ಜೆ 3,001, ಕರ್ಬೂಜ 1,800 to 2,500, ಬೆಂಡೆಕಾಯಿ 3,500 to 4,000, ನಿಂಬೆಹಣ್ಣು 1,600 to 2,000, ಮೋಸಂಬಿ 4,000 to 5,000, ಈರುಳ್ಳಿ 1,000 to 3,750, ಕಿತ್ತಳೆ ಹಣ್ಣು 3,000 to 4,000, ಭತ್ತ 2,500 to 2,690, ಪಪ್ಪಾಯ 600 to 1,500, ಪೈನಾಪಲ್ 2,500 to 3,000, ದಾಳಿಂಬೆ 3,500 to 4,500, ಆಲೂಗಡ್ಡೆ 1,500 to 2,000, ಮೂಲಂಗಿ 1,500 to 2,000, ರಾಗಿ ಸ್ಥಳೀಯ 3,081 to 3,516, ಅಕ್ಕಿ 2,410, ಮೀಡಿಯಂ ಅಕ್ಕಿ 4,156, ಸೀಮೆ ಬದನೆಕಾಯಿ 2,000 to 3,000, ಸುವರ್ಣಗಡ್ಡೆ 3,000 to 4,000, ಗೆಣಸು 3,500 to 4,000, ಕುಂಬಳಕಾಯಿ 1,000 to 1,600, ತೊಂಡೆಕಾಯಿ 3,000 to 4,000, ಟೊಮ್ಯಾಟೊ 400 to 1,000 ರೂಪಾಯಿ, ಹಾಗೆ ಕಲ್ಲಂಗಡಿ 1,000 to 2,000. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಕೆಳಗ್ರೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಸಂದರ್ಶನದ ಬಗ್ಗೆ ಒಂದು ಪ್ರಶ್ನೆ ಕೇಳಿದೆ, ನೀವೆಲ್ಲರೂ ಕೂಡ ಉತ್ತರಿಸ್ತಾ ಇದ್ದೀರಿ. ಖಂಡಿತ ನಾನು 7:45 ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರುಗಳನ್ನು ಓದ್ತೇನೆ ಅಂತ ಹೇಳ್ತಾ ಇದೀಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಇದೀಗ ಕೇಳೋಣ.